ಹಾಸ್ಟೆಲ್ ಸೌಲಭ್ಯಗಳೊಂದಿಗೆ ತಡೆರಹಿತ ಪರಿಪೂರ್ಣ ತರಬೇತಿಯ ವಾತಾವರಣ. ವಾಲ್ಮಿಯೊಂದಿಗೆ ಸಹಕರಿಸಿ ಮಣ್ಣು ನೀರಿನ ಆರೋಗ್ಯಕ್ಕಾಗಿ ಕೂಡಿ ಕೆಲಸ ಮಾಡೋಣ. ನೆರವು ರೇವಣಸಿದ್ಧ ಚಾಂದಕವಠೆ, ಕಿರಣ್ ಕುಮಾರ್ ಶೇಖದಾರ್ ಹಾಗೂ ಸಿದ್ದರಾಯ ಸಾಳುಂಕೆ. ನಿರ್ಮಾಣ ಬಿವಿ ಶ್ರೀಧರ್ ಹಾಗೂ ಸೋಮಶೇಖರ್ ಎಸ್ ರುಳಿ. ನೀರನುಳಿಸುವ ನಿಟ್ಟಿನಲ್ಲಿ ವಾಲ್ಮೀಯ ಮುಲುಮೆ ನೆಲದ ನೆಮ್ಮದಿ ಗಳಿಸುವಲ್ಲಿದೆ. ವಾಲ್ಮೀಯ ಹಿರಿಮೆ ನೀರನುಳಿಸುವ ನಿಟ್ಟಿನಲ್ಲಿ ಈಗ ಕೇಳಿ ಜಾನಪದ ಗೀತೆ. ಆತ ಗುರುನಾಥನು ಬಾಳಂತ ಕರುಣುಳ್ಳಾತನು, ತಾತ ಗುರುನಾಥನು ಓ ಬಳ ಅಂತ ಕರುಳ್ಳಾತನು, ಕಾಂಚೇನಿ ಬಾಯಂದು ಏಕಂತ ಕರುಬೈದು, ತುಂಬಿಟ್ಟು ಶರಣರಿಗೆ ಬೆಳಗ ನಾನು ಎಂತಾತ ಗುರುನಾಥನು ಎಂತಾತ ಗುರುನಾಥನು ಬಾಳಂತ ಕರುಣುಳ್ಳಾತನು ಸಂಶಯ ಬೇಡಂದನು ನೀರ್ ಸಂಶಯದೊಳಾಡಂದನು ಸಂಶಯ ಬೇಡಂದನು ಸಂಶಯ ಬೇಡಂದನು ನೀರ್ ಸಂಶಯದೊಳಾಡಂದನು ಸಂಶವ ಮಾಡುವಂತ ಸಂಶ ಸಂಕಲ್ಪವ ಸಂಶವ ಮಾಡುವಂತ ಶರಣರು ಇವರಂದನು ಸಹ ಶರಣರು ಇವರಂದ ಎಂತ ತಗುಲ್ಲ ಸಹ ಎಂತ ತಗುಲ್ಲ ಪಂಚಭೂತದ ಕೃತ್ಯವ ಹಂತು ಕಲಾವ ಪಂಚಕೋಶಗ ಲಾಗುತ ನಿನ್ನೊಳು ಓತು ಸೇರುತ್ತ ಓತು ಸುಖದು ಕವನೆ ಸೇರುತ್ತ ಅಂತ್ಯದಲ್ಲಿ ಲಯ ಹೊಂದಿ ತಿರ್ಪ ಇಂತ ಸೇರಿ ರಾಮ ನೀಲ್ಲ